ರೋಗಗಳು ಯಾವ್ಯಾವು, ಜೊತೆಗೆ ಇವುಗಳ ನಿಯಂತ್ರಣ ಕ್ರಮಗಳು ಹೇಗೆ ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ಕೊಡಬೇಕು. ಪ್ರಾರಂಭದಲ್ಲಿ ಚಳಿಗಾಲದಲ್ಲಿ ಸಾಕಷ್ಟು ರೋಗ ರುಜಿನಗಳು ನಮ್ಮ ಜಾನುವಾರುಗಳಿಗೆ ಕಂಡುಬರುತ್ತೆ ಅನ್ನೋದಿದ್ರೆ ಯಾವ್ಯಾವ ರೋಗಗಳು ಪ್ರಮುಖವಾಗಿ ಈ ಒಂದು ಜಾನುವಾರುಗಳಿಗೆ ಕಂಡುಬರುತ್ತೆ ಅಂತೀರಿ? ಜಾನುವಾರುಗಳಲ್ಲಿ ರೋಗಗಳನ್ನ ನಾವು ವಿಂಗಡಣೆ ಮಾಡಬಹುದು. ಒಂದನೇದು ವೈರಸ್ನಿಂದ ಬರ್ತಕ್ಕಂತ ಕಾಯಿಲೆ, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ, ಹಾಗೂ ಪರಾವಲಂಬಿ ಜೀವಾಣುಗಳಿಂದ ಬರ್ತಕ್ಕಂಥ ಕಾಯಿಲೆ, ಹಾಗೂ ಸೊಳ್ಳೆಗಳಿಂದ ಅಥವಾ ತಿಗಣೆಗಳಿಂದ ಅಥವಾ ಟಿಕ್ಸ್ಗಳಿಂದ ಬರ್ತಕ್ಕಂಥ ಕಾಯಿಲೆಗಳು ಅಂತ ನಾವು ವಿಂಗಡಣೆ ಮಾಡಬಹುದಾಗಿದೆ. ಅದರಲ್ಲಿ ನಾವು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಬ್ರುಸಲೋಸಿಸ್ ಇರ್ಬೋದು, ಕಂದು ಜ್ವರ ಅಂತ ಹೇಳ್ತೀವಿ, ನೆರಡಿ ರೋಗ ಅಂತ ಹೇಳ್ತೀವಿ, ಹಾಗೂ ಗಂಟಲು ಬೆನೆ ಅಂತ ಹೇಳ್ತೀವಿ, ಚಪ್ಪೆ ರೋಗ ಅಂತ ಹೇಳ್ತೀವಿ, ಕರುಳು ಬೆನೆ ಅಂತ ಹೇಳ್ತೀವಿ, ಆಮೇಲೆ ಇನ್ಫ್ಲೂಯೆನ್ಸಾ ನೆರಡಿ ಏನೋ ಇನ್ಫ್ಲೂಯೆನ್ಸಾ ರೋಗ ಅಂತಾನು ಹೇಳ್ತೀವಿ, ಹುಚ್ಚುನಾಯಿ ರೋಗ ಅಂತ ಹೇಳ್ತೀವಿ ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆಗಳು, ಹಾಗೂ ಕಾಲುಬಾಯಿ ಜ್ವರ ಇದು ನಮ್ಮ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹರಡುವ ಸಾಧ್ಯತೆ ಇದೆ. ಆದರೂ ನಮ್ಮ ಘನ ಸರ್ಕಾರ ಹತೋಟಿ ಕ್ರಮನ ತೆಗೆದುಕೊಂಡಿದೆ, ಸುಮಾರು 12-13 ಸುತ್ತು ಏನೋ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರೋದ್ರಿಂದ ಕಾಲುಬಾಯಿ ಜ್ವರ ರೋಗ ಈಗ ಕಡಿಮೆ ಆಗುವ ಹಂತದಲ್ಲಿದೆ. ಇವೆಲ್ಲ ಕಾಯಿಲೆಗಳು ಕೆಚ್ಚಲುಬಾಹು ಅನ್ನೋದು ಬಹುದು ಏನೋ ನಮ್ಮ ರೈತರನ್ನ ಯಾವಾಗಲೂ ಹಗಲು ಇರುಳು ಕಾಡ್ತಕ್ಕಂಥ ಒಂದು ಕಾಯಿಲೆ, ಹೆಚ್ಚು ನಷ್ಟವನ್ನು ಉಂಟು ಮಾಡತಕ್ಕಂಥ ಕಾಯಿಲೆ, ಹಾಗೂ ಜಾನುವಾರುಗಳಲ್ಲಿ ಬೇದಿಯಾಗತಕ್ಕಂಥ ಕಾಯಿಲೆ, ಹಾಗೂ ಡೌನರ್ ಕೌ ಸಿಂಡ್ರೋಮ್ ಅಂತ ಅಂದರೆ ತುಂಬಾ ಅಧಿಕವಾದ ಇಳುವರಿ ಕೊಡ್ತಕ್ಕಂಥ ಜಾನುವಾರುಗಳಲ್ಲಿ ಹಾಲು ಕೊಡ್ತಾ ಕ್ರಮೇಣ ಹಸುಗಳು ನೆಲಕ್ಕೆ ಬಿದ್ದುಬಿಡ್ತದೆ. ಇದನ್ನ ಏನಕ್ಕಪ್ಪ ಈಗ ಆಗಿದೆ ಅಂತ ಕಂಡುಹಿಡಿಯದೆ ತುಂಬಾ ಒಂದು ಸೂಕ್ಷ್ಮವಾದ ವಿಷಯ, ಅದು ಸಮಸ್ಯೆ ಇದೆ ಇದರಲ್ಲಿ, ಡೌನರ್ಸ್ ಕೌ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆಮೇಲೆ ಈಗ ಪಟ್ಟಣ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಜಾಗ ಕಡಿಮೆ ಆಗಿದೆ, ವಾಸಿಸುವುದಕ್ಕೆ ಜಾಗ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಹಸುಗಳನ್ನ ಇಟ್ಕೊಂಡು ಜಾನುವಾರು ಸಾಕಾಣಿಕೆ ಮಾಡಲಾಗದಂಥ ಒಂದು ಪರಿಸ್ಥಿತಿನ ನಮ್ಮ ಜನಸಂಖ್ಯೆ ಎದುರಿಸ್ತಾ ಇದೆ. ಆದ್ದರಿಂದ ಹಸುಗಳನ್ನ ಹೊರಗಡೆ ರೋಡ್ನಲ್ಲಿ ಬಿಟ್ಟಿರ್ತಾರೆ, ಅವು ಹೋಗಿ ಪೇಪರ್ ತಿಂದು ಮೊಳೆಗಳು ತಿಂದು ಅದಕ್ಕೆ ಹಸುಗಳಲ್ಲಿ ಹೊಟ್ಟೆಗಳಲ್ಲಿ ಹುಣ್ಣುಗಳಾಗ್ತದೆ. ಇವೆಲ್ಲ ಒಂದು ಪ್ರಮುಖವಾಗಿ ಬರ್ತಕ್ಕಂಥ ಕಾಯಿಲೆಗಳು. ಅಂದರೆ ಈ ಚಳಿಗಾಲದಲ್ಲಿ ನಾವು ಗಮನಿಸೋದಾದ್ರೆ ನಮ್ಮ ಜಾನುವಾರುಗಳಿಗೆ ಪ್ರಮುಖವಾಗಿ ಯಾವ್ಯಾವ ರೋಗಗಳು ಕಂಡುಬರುತ್ತವೆ ಅಂತೀರಿ? ನಮ್ಮ ಜಾನುವಾರುಗಳಲ್ಲಿ ಚಳಿಗಾಲದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕಾಯಿಲೆಗಳು, ಒಂದು ಗಂಟಲು ಬೆನೆ, ಎರಡನೇದು ಕ್ಷಯ ರೋಗ, ಮೂರನೇದು ಕಾಲುಬಾಯಿ ರೋಗ, ನಾಲ್ಕನೇದು ಹಾಲು ಜ್ವರ, ಐದನೇದು ನೆರಡಿ ರೋಗ. ಇವು ಪ್ರಮುಖವಾಗಿ ಬರ್ತಕ್ಕಂಥ ಕಾಯಿಲೆಗಳು ಜಾನುವಾರುಗಳಲ್ಲಿ. ಅಂದ್ರೆ ರಮೇಶ್ ಅವರೇ, ಈಗ ತಾವ್ ಹೇಳಿದ್ರಿ ಗಂಟಲು ಬೇನೆ ಅಂದ್ರಿ, ಕ್ಷಯ ರೋಗ ಬರುತ್ತೆ ಅಂದ್ರಿ, ಆಮೇಲೆ ಕಾಲುಬಾಯಿ ರೋಗ ಬರುತ್ತೆ ಅಂತಂದ್ರಿ, ಹಾಲು ಜ್ವರ ಬರುತ್ತೆ ಅಂದ್ರಿ, ನರಡಿ ರೋಗ ಬರುತ್ತೆ ಅಂತಂದ್ರಿ, ನಮ್ಮ ರೈತ ಬಂದವರಿಗೆ ಒಂದೊಂದಾಗಿ ತಿಳಿಸೋದಾದ್ರೆ ಈ ಗಂಟಲು ಬೇನೆ ಅಂತಂದ್ರೇನು, ಇದರ ಲಕ್ಷಣಗಳೇನು, ಜೊತೆಗೆ ಇದರ ನಿಯಂತ್ರಣ ಕ್ರಮಗಳು ಹೇಗೆ ಅಂತೀರಿ? ಗಂಟಲು ಬೆನೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಪ್ರಮುಖವಾದ ಕಾಯಿಲೆ ನಮ್ಮ ಜಾನುವಾರುಗಳಲ್ಲಿ. ಇದು ಯಾವ ಬ್ಯಾಕ್ಟೀರಿಯಾದಿಂದ ಬರ್ತದೆ ಅಂತ ಅಂದ್ರೆ ಪ್ಯಾಸ್ಚುರಲಾ ಮಲ್ಟೋಸಿಡಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಈ ಕಾಯಿಲೆಗಳು ನಮ್ಮ ಜಾನುವಾರುಗಳಲ್ಲಿ, ಅದರಲ್ಲೂ ಹಸುಗಳಲ್ಲಿ ಹಾಗೂ ಎಮ್ಮೆಗಳಲ್ಲಿ ಇವು ತುಂಬಾ ಒಂದು ಫಾಸ್ಟ್ ಆಗಿ ಅಂದ್ರೆ ತುಂಬಾ ಒಂದು ತ್ವರಿತವಾಗಿ ಬರ್ತಕ್ಕಂಥ ಹರಡ್ತಕ್ಕಂತ ಒಂದು ಕಾಯಿಲೆ. ಚಳಿಗಾಲದಲ್ಲಿ ಇದು ಜಾಸ್ತಿ ಉಲ್ಬಣವಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಪ್ಪ ಅಂತ ಅಂದ್ರೆ ಈ ನೆರಡಿ ರೋಗ, ಈ ರೋಗಾಣು ಚಳಿಗಾಳಿಯಲ್ಲಿ ಅವಕ್ಕೆ ಒಂದು ಒಳ್ಳೆ ಒಂದು ಎನ್ವಿರಾನ್ಮೆಂಟ್ ಸಿಗ್ತದೆ, ಆ ರೋಗ ಏನೋ ಆ ಬ್ಯಾಕ್ಟೀರಿಯಾಗೆ ವಾತಾವರಣ ಸೃಷ್ಟಿ ಆಗ್ತದೆ. ಅದರಿಂದ ಅದು ಒಂದು ಹಸುವಿಂದ ಇನ್ನೊಂದು ಹಸುಗಳಿಗೆ ಸುಲಭವಾಗಿ ಹರಡಕ್ಕೆ ಶುರು ಮಾಡ್ಕೋತದೆ. ಹರಡಿದ ನಂತರ ಅವು ಪಕ್ಕದಲ್ಲಿರ್ತಕ್ಕಂಥ ಜಾನುವಾರುಗಳಿರ್ಬೋದು, ಅಥವಾ ಸುಮಾರು 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಾನುವಾರುಗಳಿರ್ಬೋದು, ಅವುಗಳಲ್ಲಿ ಹೋಗಿ ಈ ಪ್ಯಾಸ್ಚುರಲ್ಲ ಹೋಗಿ ಅದರ ಶ್ವಾಸಕೋಶದಲ್ಲಿ ಅವು ಕೂತ್ಕೋತವೆ. ಶ್ವಾಸಕೋಶದಲ್ಲಿ ಕೂತ್ಕೊಂಡ ನಂತರ ಶ್ವಾಸಕೋಶನ ಹಾಳು ಮಾಡೋದಕ್ಕೆ ಶುರು ಮಾಡ್ತದೆ. ಅವಾಗ ಏನಾಗುತ್ತೆ, ಜಾನುವಾರುಗಳಲ್ಲಿ ಕೆಮ್ಮು ಕಾಣಿಸ್ಕೊತದೆ, ಆಮೇಲೆ ಮೂಗಿನಲ್ಲಿ ಬಾಯಿನಲ್ಲಿ ಜೊಲ್ಲು ಸುರಿಸೋದಕ್ಕೆ ಶುರುವಾಗ್ತದೆ. ತದನಂತರ ಜಾನುವಾರುಗಳಲ್ಲಿ ಜ್ವರ ಕಾಣಿಸಿಕೊಳ್ತದೆ, ಹಸುಗಳು ಮೇಯುವುದನ್ನು ಬಿಡ್ತದೆ, ಅವುಗಳ ಹಾಲು ಕೊಡುವುದನ್ನು ಕಡಿಮೆ ಮಾಡ್ತದೆ. ಸೊ ಇವೆಲ್ಲ ಒಂದು ತೋರಿಸ್ತಕ್ಕಂಥ ಒಂದು ಚಿಹ್ನೆ, ಗಂಟಲು ಬೆನೆಯ ಬರ್ತಕ್ಕಂಥ ಚಿಹ್ನೆಗಳು. ತದನಂತರ ಈ ಕಾಯಿಲೆಗೆ ಒಂದು ಚಿಕಿತ್ಸೆ ಕೊಡಿಸದೇ ಇದ್ರೆ ಆ ಹಸುಗಳು 1-5 ದಿನಗಳಲ್ಲಿ ಸಾವಿಗೀಡಾಗುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಶುರು ಪ್ರಾರಂಭದಲ್ಲಿ ಅದಕ್ಕೆ ಏನು ಮಾಡಬೇಕಾಗುತ್ತದೆ ಅಂದರೆ ನಾವು ಲಸಿಕೆ ಕಾರ್ಯಕ್ರಮವನ್ನು ಲಸಿಕೆಯನ್ನು ಆ ಜಾನುವಾರುಗಳಿಗೆ ಕೊಡಿಸಬೇಕಾಗ್ತದೆ. ಮೊದಲನೇದಾಗಿ ಇದು ರೈತರುಗಳು ಮನದಲ್ಲಿ ಗಮನಿಸಬೇಕಾಗ್ತದೆ. ಎರಡನೇದಾಗಿ ನರಳುವ ದನಗಳನ್ನು ಬೇರ್ಪಡಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಶುವೈದ್ಯರಿಂದ ಆದಷ್ಟು ಬೇಗ ಕೊಡಿಸಬೇಕಾಗ್ತದೆ. ಇದು ಗಂಟಲು ಬೆನೆಯ ಲಕ್ಷಣಗಳು, ಅದರ ಏನೋ ಇಟಿಯಾಲಜಿ ಅಂತ ಹೇಳ್ತೀವಿ, ಅದರದ ಒಂದು ಯಾವ ಬ್ಯಾಕ್ಟೀರಿಯಾದ ಕಾಣುತ್ತೆ ಅಂತಲೂ ಹಾಕಿದ್ದೀವಿ. ಆಮೇಲೆ ಅದರ ಒಂದು ಹತೋಟಿ ಕ್ರಮದ ಬಗ್ಗೆನೂ ಈಗ ನಾನು ನಿಮ್ಗೆ ಹೇಳಿದ್ದೇನೆ. ಈ ಕ್ಷಯರೋಗ ಅಂತಂದ್ರೆ ಏನು, ಇದರ ಲಕ್ಷಣಗಳೇನು, ಜೊತೆಗೆ ನಮ್ಮ ರೈತರಿಗೆ ಈ ಕ್ಷಯರೋಗದಿಂದ ಏನೆಲ್ಲ ತೊಂದರೆಗಳಾಗ್ತವೆ, ಇದರ ನಿಯಂತ್ರಣ ಕ್ರಮಗಳು ಹೇಗೆ ಅಂತೀರಿ? ಈ ಕ್ಷಯ ರೋಗ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಒಂದು ಕಾಯಿಲೆ. ಯಾವ ಬ್ಯಾಕ್ಟೀರಿಯಾದಿಂದ ಬರ್ತದೆ ಅಂತ ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಬೋವೀಸ್ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರ್ತದೆ. ಇದು ಈ ಕ್ಷಯ ರೋಗ ಮನುಷ್ಯರಿಗೂ ಬರುವ ಸಾಧ್ಯತೆ ಇದೆ. ಅಂದ್ರೆ ಜಾನುವಾರುಗಳಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡ್ರೆ ಅದನ್ನ ರೈತರುಗಳು ಆ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಾಗ ಅವರಿಗೂ ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ರೈತರು ತುಂಬಾ ಒಂದು ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಕಾಯಿಲೆ ಹಂದಿಗಳಲ್ಲಿ ಹಾಗೂ ಕುರಿಗಳಲ್ಲಿ ಕುದುರೆಗಳಲ್ಲೂ ಕಂಡು ಬರ್ತದೆ, ಹಾಗೂ ಇತ್ತೀಚೆಗೆ ಮಿಶ್ರ ತಳಿಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಹೆಚ್ಚಾಗಿ ಈ ಕ್ಷಯ ರೋಗ ಉಸಿರಾಟದ ಗಾಳಿಯಿಂದ ಒಂದು ಜಾನುವಾರದಿಂದ ಇನ್ನೊಂದು ಜಾನುವಾರಕ್ಕೆ ಹರಡುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ಕೊಡ್ತದೆ. ಹಾಗೂ ಕ್ಷಯ ರೋಗ ಬಂದಿರತಕ್ಕಂತ ಒಂದು ರಾಸುಗಳಲ್ಲಿ ಏನಪ್ಪ ಇದ್ರ ಮುಖ್ಯವಾದ ಲಕ್ಷಣಗಳು ಅಂದರೆ, ಮೊದಲನೇದಾಗಿ ಹಸುಗಳು ಮೇವು ಮೇಯುವುದನ್ನು ಕಡಿಮೆ ಮಾಡ್ತಾ ಹೋಗ್ತದೆ, ಅದರ ತೂಕ ಕಡಿಮೆ ಆಗ್ತಾ ಹೋಗ್ತದೆ, ಹಾಲು ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ, ಕೆಚ್ಚಲು ಬಾವು ಬರುವ ಸಾಧ್ಯತೆ ಇರ್ತದೆ, ಕೆಮ್ಮು ಕಾಣಿಸ್ಕೊಡ್ತದೆ, ಕ್ರಮೇಣವಾಗಿ ಜಾನುವಾರ ಬಡಕಲಾಗ್ತಾ ಹೋಗ್ತದೆ. ಇದನ್ನ ಹೇಗಪ್ಪ ನಾವು ಇದನ್ನ ಹತೋಟಿ ಮಾಡಬೇಕು ಅನ್ನೋದು ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಇದು ಝೂನೋಟಿಕಲಿ ಇಂಪಾರ್ಟೆಂಟ್ ಡಿಸೀಸ್, ಅಂದ್ರೆ ಪ್ರಾಣಿಜನ್ಯ ರೋಗ ಅಂತಲೂ ಕರಿಬಹುದು ನಾವು. ಅದಕ್ಕೆ ಈಗ ಏನ್ ಮಾಡಬೇಕಾಗ್ತದೆ, ಎಲ್ಲಾ ಪ್ರಾಣಿಗಳನ್ನು ಕ್ಷಯ ಪರೀಕ್ಷೆಗೆ ಗುರಿಪಡಿಸಬೇಕಾಗ್ತದೆ. ಅದನ್ನ ತಾವು ಕರ್ನಾಟಕ ಪಶುವೈದ್ಯಕೀಯ ಇಲಾಖೆಯಲ್ಲಿ ಅದಕ್ಕೆ ಒಂದು ಸೆಪರೇಟ್ ಘಟಕ, ವಿಶೇಷವಾದ ಘಟಕ ಇದೆ. ಆ ಘಟಕದನ್ನ ತಾವು ಸಂಪರ್ಕಿಸಿ ತಮ್ಮ ರಾಸುಗಳನ್ನ ಪಶುವೈದ್ಯನ ಕರೆಸಿ ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಎರಡನೇದು, ಒಮ್ಮೆ ಕ್ಷಯ ಪರೀಕ್ಷೆಗೊಳಪಟ್ಟ ರಾಸುಗಳನ್ನು ಪುನಃ 6 ತಿಂಗಳ ನಂತರ ಮತ್ತೆ ಪರೀಕ್ಷೆಗೆ ಕಡ್ಡಾಯವಾಗಿ ಒಳಪಡಿಸಬೇಕಾಗ್ತದೆ. ಎರಡನೇದು, ಅಂತಿಮ ಕ್ಷಯ ಪರೀಕ್ಷೆಯಲ್ಲಿ ಕಾಯಿಲೆ ಇದೆ ಎಂದು ತಿಳಿದು ಬಂದರೆ ಅವುಗಳನ್ನು ನಾಶಪಡಿಸಬೇಕಾಗ್ತದೆ. ಇದು ಕ್ಷಯ ರೋಗದ ಒಂದು ಚಿಹ್ನೆ, ಅದು ಹತೋಟಿ ಕ್ರಮ. ಅಂತ ತಲುಪಿದಾಗ ಮುಲ್ಲಾಜಿಲ್ದೆ ಅದನ್ನು ನಾಶಪಡಿಸಲೇಬೇಕಾಗ್ತದೆ, ಅನೇಕ ತೊಂದರೆ ತೊಂದರೆಗಳನ್ನ ಉದ್ಭವಿಸುತ್ತದೆ. ತಾವ್ ಹೇಳ ಸರಿ, ತಾವ್ ಹೇಳಿದ್ರಿ ರಮೇಶ್. ಈಗ ಈ ಒಂದು ಕ್ಷಯ ರೋಗ ಜಾನುವಾರುಗಳಿಂದ ಮನುಷ್ಯನಿಗೆ ಹರಡತಕ್ಕಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಯಾಕಂದ್ರೆ ಹೆಚ್ಚಿನ ಒಡನಾಟ ನಾವು ಮಾಡಿಕೊಂಡಿರ್ತೀವಿ, ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಜಾನುವಾರುಗಳನ್ನ ಸಾಕ್ತಾ ಇರ್ತೀವಿ. ಅದಕ್ಕೆ ಹಾಲು ಕರೆಯೋದಾಗ್ಬೋದು, ಮೇವು ಹಾಕೋದಾಗ್ಬೋದು, ಅಥವಾ ಹೊರಗಡೆ ಕರ್ಕೊಂಡೋಗೋದನ್ನ ಮೈ ತೊಳಿತಕ್ಕಂಥದ್ದಾಗ್ಬೋದು, ಅಥವಾ ಅದರಲ್ಲಿ ಒಡನಾಟವನ್ನು ಹೆಚ್ಚಿನಾಗಿ ಮಾಡಿಕೊಂಡಿರ್ತೀವಿ. ಸಾಮಾನ್ಯವಾಗಿ ಈ ಒಂದು ಜಾನುವಾರುಗಳನ್ನ ಮಾರಾಟ ಮಾಡತಕ್ಕಂಥ ಸಂದರ್ಭ, ಜಾತ್ರೆಗಳಾಗ್ಬೋದು, ಸಂತೆಗಳಾಗ್ಬೋದು, ಅಥವಾ ದನಗಳ ಗುಂಪುಗಳಲ್ಲಿ ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಾಗ್ಬೋದು, ಏನೆಲ್ಲ ಮುಂಜಾಗ್ರತೆಯನ್ನು ವಹಿಸಿದ್ರೆ ಸಾಕಷ್ಟು ರೋಗ ರುಜಿನಗಳು ಒಂದರಿಂದ ಇನ್ನೊಂದು ಜಾನುವಾರಿಗೆ ಹರಡೋದನ್ನು ನಾವು ತಪ್ಪಿಸ್ಬೋದು ಅಂತೀರಿ? ಮೊದಲೇದಾಗಿ ನಾವು ಸಂತೆಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ನಾವು ಹಸುಗಳನ್ನ, ರಾಸುಗಳನ್ನ, ಜಾನುವಾರುಗಳನ್ನ ವಿವಿಧ ಪ್ರದೇಶಗಳಿಂದ ಆ ಪ್ರದೇಶಕ್ಕೆ ಬರ್ತದೆ. ಇಲ್ಲಿ ನಾವು ರೈತರಿಗೆ ಮೊದಲನೇದಾಗಿ ನಾವು ರೈತರಿಗೆ ಏನು ಅವ್ರಿಗೆ ಹೇಳಿರಬೇಕು ಅಂತಂದ್ರೆ, ತಮ್ಮ ತಮ್ಮ ಜಾನುವಾರುಗಳಿಗೆ ಆದಷ್ಟು ಲಸಿಕಾ ಕಾರ್ಯಕ್ರಮವನ್ನು ಪಶುವೈದ್ಯ ಸೇವಾ ಇಲಾಖೆಯಿಂದ ಪಡೆದುಕೊಂಡು ಲಸಿಕೆಯನ್ನು ಹಾಕಿಸಿರಬೇಕು ಮೊದಲೇದಾಗಿ. ಎರಡನೇದಾಗಿ ರೈತರಿಗೆ ತಮ್ಮ ಜಾನುವಾರುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳಲ್ಲಿ ಏನಾದರೂ ಕಾಯಿಲೆಗಳು ಕಂಡು ಬರ್ತಾ ಇದೆ ಅಂತ ಅಂದ್ರೆ ದಯವಿಟ್ಟು ಅವುಗಳನ್ನ ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರಬೇಡಿ. ಎರಡನೇದು. ಮೂರನೇದು, ಈ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಸೇರ್ತಕ್ಕಂಥ ಒಂದು ಜಾಗ, ಸ್ಥಳ ಇದೆಯಲ್ಲ, ಆ ಸ್ಥಳನ ಆದಷ್ಟು ಒಂದು ಜೀವನಾಶಕ ಕೆಮಿಕಲ್ಸ್ಗಳಿದೆ ಅವನ್ನ ಹಾಕಿ ಆ ಜಾಗನೆಲ್ಲ ಸಿಂಪಡಿಸಿ ಆ ಜಾಗವನ್ನು ಸ್ಟರ್ಲ್ ಸೋಂಕು ನಿವಾರಕ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಇಷ್ಟನ್ನ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಕೊಂಡು ಮನೆಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ? ಹೌದು ಹೌದು, ಕೊಂಡು ಮನೆಗೆ ತರ್ತಕ್ಕಂಥ ಸಮಯದಲ್ಲಿ ಏನಾಗಬೇಕಾಗಿದೆ ಅಂತಂದ್ರೆ, ಮಿನಿಮಮ್ ಅಂದ್ರೆ ಕನಿಷ್ಠವಾಗಿ ಒಂದು 3 ವಾರನಾದ್ರೂ ತಂದಂತ ಹಸು ಜಾನುವಾರುಗಳ ಜಾನುವಾರನ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಾನುವಾರುಗಳ ಜೊತೆಗೆ ಸಂಪರ್ಕಕ್ಕೆ ತರಬಾರದು. ಪ್ರತ್ಯೇಕವಾಗಿ ಇಟ್ಟು ಅದಕ್ಕೆ ಪ್ರತ್ಯೇಕವಾದ ಆಹಾರ, ಪ್ರತ್ಯೇಕವಾದ ನೀರು, ಅದನ್ನೆಲ್ಲ ಪ್ರತ್ಯೇಕವಾಗಿ ಕೊಟ್ಟು ಆ ಜಾನುವಾರುಗಳನ್ನ ನಾವು ಹೊಂದಿಕೊಂಡ ಮೇಲೆ ಅವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಆರೋಗ್ಯದಲ್ಲಿ ಏನೂ ಏರು ಇಳಿತ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಅವುಗಳನ್ನ ಇದ್ರ ಜೊತೆಗೆ ಹಾಕಿ. ಹಾಗೆ ರಮೇಶ್ ಅವರೇ, ಈಗ ಕಾಲುಬಾಯಿ ರೋಗ ಅಂತಂದ್ರೆ ಅಥವಾ ಕಾಲುಬಾಯಿ ಜ್ವರ ಅಂತಲೂ ಕರೀತಾರೆ, ಈ ಒಂದು ಕಾಲುಬಾಯಿ ರೋಗ ಇದರ ಲಕ್ಷಣಗಳೇನು, ಜೊತೆಗೆ ಇದರ ನಿಯಂತ್ರಣ ಕ್ರಮ ಹೇಗೆ ಅಂತೀರಿ? ಕಾಲುಬಾಯಿ ಜ್ವರ ಇದು ಒಂದು ವೈರಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಇದು ತುಂಬಾ ಒಂದು ಏನ್ ಹೇಳ್ತೀವಿ, ಅಕ್ಯೂಟ್ ಡಿಸೀಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಅದಕ್ಕೆ ಏನ್ ಹೇಳ್ಬೋದು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಅದು ಒಂದು ಜಾನುವಾರದಿಂದ ವೇಗವಾಗಿ ಒಂದು ಜಾನುವಾರದಿಂದ ಇನ್ನೊಂದು ಜಾನುವಾರಕ್ಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗಾಳಿ ಹೇಗೆ ಮೂವ್ ಆಗ್ತದೋ ಆ ಗಾಳಿ ಜೊತೆಗೆ ಈ ವೈರಸ್ ಮೂವ್ ಆಗ್ತಾ ಅಂದ್ರೆ ಪ್ರಸರಿಸ್ಕೊಂಡು ಹೋಗ್ತಾ ಇರುತ್ತೆ. ಇದು ಮೊದಲನೇದು. ಈ ಕಾಲುಬಾಯಿ ಜ್ವರ ನಮ್ಮ ಮೇಕೆಗಳಲ್ಲಿ, ಎಮ್ಮೆಗಳಲ್ಲಿ, ಹಂದಿಗಳಲ್ಲಿ, ಕುರಿಗಳಲ್ಲಿ ಸಾಕಷ್ಟು ಕಾಣಿಸ್ತದೆ. ಅದರಲ್ಲೂ ನಮ್ಮ ಸ್ವದೇಶಿ ತಳಿಗಳಲ್ಲಿ ಈ ರೋಗ ಬೇಸಿಗೆಯ ಪ್ರಾರಂಭದಲ್ಲಿ ಕಾಣಿಸ್ತದೆ, ಬೇಸಿಗೆ ಸ್ವದೇಶಿ ತಳಿಗಳಲ್ಲಿ. ಆದರೆ ನಮ್ಮ ಮಿಶ್ರ ತಳಿಗಳಲ್ಲಿ ಬೇಸಿಗೆಗಿಂತ ಮುಂಚೆ ಅಂದ್ರೆ ಈಗ ಚಳಿಗಾಲದಲ್ಲಿ ಕಾಣಿಸೋ ಸಾಧ್ಯತೆ ಇರ್ತದೆ. ಇದು ಗಾಳಿಯಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು ಅನ್ನೋದನ್ನ ನಾವು ರೈತರಿಗೆ ಮನದಟ್ ಮಾಡಿಕೊಡ್ಬೇಕಾಗ್ತದೆ. ಒಂದೇದು ಜ್ವರ 104-107 degrees Fahrenheit ಜ್ವರ ಕಾಣಿಸ್ತದೆ. ಕ್ರಮೇಣವಾಗಿ ಬಾಯಿಗಳಲ್ಲಿ ಗುಳ್ಳೆಗಳು ಕಾಣಿಸ್ಕೊಡ್ತದೆ, ಹುಣ್ಣಾಗ್ತದೆ. ಆಮೇಲೆ ಗೊರಸುಗಳಲ್ಲಿ ಹುಣ್ಣಾಗ್ತದೆ. ಆಮೇಲೆ ಕೆಚ್ಚಲು ಬಾವು ಬರ್ತಕ್ಕಂತ ಒಂದು ಪರಿಸ್ಥಿತಿ ಕಾಣಿಸ್ಕೋಬಹುದು, ಹಾಗೂ ಗರ್ಭಪಾತ ಆಗುವ ಸಾಧ್ಯತೆನೂ ಇರ್ತದೆ. ಆದ್ದರಿಂದ ಈ ಕಾಲುಬಾಯಿ ಬಂದಿರತಕ್ಕಂತ ಒಂದು ಏನೋ ಹಸು ಜಾನುವಾರುಗಳನ್ನ ನಾವು ಆದಷ್ಟು ಬೇಗ ಪಶುವೈದ್ಯರನ್ನ ಕರೆಸಿ ಅದಕ್ಕೆ ಚಿಕಿತ್ಸೆ ಕೊಡಿಸತಕ್ಕಂತ ಒಂದು ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಇದಕ್ಕೆ ಪ್ರಮುಖವಾಗಿ ಹತೋಟಿ ಕ್ರಮಗಳನ್ನ ಏನೇನು ಅನ್ನೋದಿದೆ, ಈ ಹತೋಟಿ ಕ್ರಮಗಳಲ್ಲಿ ನಮ್ಮ ಮಿಶ್ರತಳಿ ದನಗಳಿಗೆ, ಜಾನುವಾರುಗಳಿಗೆ ಪ್ರತಿ ವರ್ಷ 2 times ಜನವರಿ ಮತ್ತು ಜುಲೈನಲ್ಲಿ ಲಸಿಕೆಯನ್ನು ಹಾಕಿಸಬೇಕಾಗ್ತದೆ, ಹಾಗೂ ನರಳುವ ದನಗಳನ್ನು ಬೇರ್ಪಡಿಸಬೇಕಾಗ್ತದೆ. ಮೂರನೇದಾಗಿ ಬಾಯಿ ಗೊರಸುಗಳನ್ನು ಮತ್ತು ಉಪಕರಣಗಳನ್ನು ಅಡಿಗೆ ಸೋಡಾ ದ್ರವಣದಿಂದ ತೊಳೆಯಬೇಕು, ಅಂದ್ರೆ ದಿನನಿತ್ಯ ಇದನ್ನು ನಾವು ಮಾಡಲೇಬೇಕಾಗ್ತದೆ. ಹಾಗೂ ಕೊಟ್ಟಿಗೆಯನ್ನು ಕ್ರಿಮಿನಾಶಕ ದ್ರವಣದಿಂದ ಶುಚಿ ಮಾಡಬೇಕಾಗ್ತದೆ. ಇಷ್ಟು ಈ ಒಂದು 4 ಕ್ರಮಗಳನ್ನ, ಹತೋಟಿ ಕ್ರಮಗಳನ್ನ ನಾವು ಕೈಗೊಂಡ್ರೆ ಅವುಗಳನ್ನ ಒಂದು ಸ್ವಲ್ಪ ಹತೋಟಿ ಮಾಡಬಹುದು. ಖಂಡಿತ ರೈತ ಬಾಂಧವರು ಇಲ್ಲಿ ಗಮನಿಸಬೇಕಾಗ್ತದೆ, ಕಾಲುಬಾಯಿ ಜ್ವರ ಸಾಮಾನ್ಯವಾಗಿ ಈಗ ತಜ್ಞರು ಹೇಳದಂಗೆ ವೈರಸ್ನಿಂದ ಹರಡತಕ್ಕಂತ ರೋಗ ಆಗಿರೋದ್ರಿಂದ ಸ್ವಚ್ಛತೆಯನ್ನ ಬಹಳಷ್ಟು ಕಾಪಾಡಬೇಕಾಗ್ತದೆ. ಕೊಟ್ಟಿಗೆನಲ್ಲಿ ತಾವು ದನಗಳನ್ನೇ ಆಗಲಿ, ಕುರಿ, ಮೇಕೆ, ಎಮ್ಮೆ ಯಾವುಗಳನ್ನೇ ಕಟ್ಟತಕ್ಕಂಥ ಕೊಠಡಿಗಳನ್ನು ಪ್ರತಿನಿತ್ಯವೂ ಶುದ್ಧೀಕರಿಸಬೇಕು. ಕೆಲವು ಸೋಂಕು ನಿವಾರಕ ಔಷಧಿಗಳು ಸಹ ಲಭ್ಯವಿದ್ದಾವೆ ಮಾರುಕಟ್ಟೆಯಲ್ಲಿ, ಅವುಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಸಿಂಪಡಣೆ ಮಾಡೋದ್ರಿಂದ, ಜೊತೆಯಲ್ಲಿ ರಾತ್ರಿ ಹೊತ್ತು ನೀವು ಜಾನುವಾರುಗಳನ್ನು ಕಟ್ಟತಕ್ಕಂಥ ಹಾಸು ನೆಲ ಹಾಸೇನಿದೆಯೋ ಅದ್ರ ಮೇಲೆ ಹಸಿ ಸೊಪ್ಪುಗಳನ್ನು ಅಥವಾ ಎಲೆ ಅಥವಾ ಮರದ ಎಲೆಗಳನ್ನು ಹಾಕೋದ್ರಿಂದಲೂ ಸಹ ಸಾಕಷ್ಟು ಸ್ವಚ್ಛತೆಯನ್ನು ಬೆಳಿಗ್ಗೆ ಮಾಡೋದಕ್ಕೆ ಅನುಕೂಲತೆಗಳಿದ್ದಾವೆ ಅಂತ ಹೇಳೋಣ. ಹಾಗೇನೆ ಮತ್ತೊಂದು ಹೇಳಿದ್ರಿ ತಾವು ಹಾಲು ಜ್ವರ ಅಂತಂದ್ರಿ, ಈ ಹಾಲು ಜ್ವರ ಅಂತಂದ್ರೆ ಏನು, ಇದರ ಲಕ್ಷಣಗಳೇನು, ಜೊತೆಗೆ ಇದರ ನಿಯಂತ್ರಣ ಹೇಗೆ ಅಂತೀರಿ? ಈ ಹಾಲು ಜ್ವರ ಹೆಚ್ಚಾಗಿ ಹಾಲು ಕೊಡ್ತಕ್ಕಂಥ ಜಾನುವಾರುಗಳಲ್ಲಿ ಕಾಣಿಸ್ಕೊತದೆ ಮೊದಲನೇದಾಗಿ. ಎರಡನೇದಾಗಿ 3 and 4 ಸೋಲಿನಲ್ಲಿ ಇರ್ತಕ್ಕಂಥ ಜಾನುವಾರುಗಳಲ್ಲಿ ಈ ಹಾಲು ಜ್ವರ ಕಾಣಿಸ್ಕೊತದೆ. ಮೂರನೇದಾಗಿ ಈ ಹಸು ಕರುಗಳನ್ನ ಹಾಕದ ತದನಂತರ 48 hours ಒಳಗಡೆ ಈ ಹಾಲು ಜ್ವರ ಕಾಣಿಸ್ಕೊಳ್ಳೋ ಸಾಧ್ಯತೆ ಬಹುತೇಕ ಇರ್ತದೆ. ಯಾಕಪ್ಪ ಈ ಹಾಲು ಜ್ವರ ಇದೇ ಒಂದು ಸಮಯದಲ್ಲಿ ಕಾಣಿಸ್ಕೊತದೆ ಅನ್ನೋದು ಪ್ರಶ್ನೆ. ಈಗ ಯಾಕಪ್ಪ ಅಂತ ಅಂದ್ರೆ, ಈ ಹಾಲು ಜ್ವರದಲ್ಲಿ ಒಂದು ಕ್ಯಾಲ್ಸಿಯಂ ಅನ್ನೋದೊಂದು ದ್ರಾವಣ ಇದೆ, ಅಂಶ ಇದೆ, ಅದನ್ನ ನಾವು ಮಿನರಲ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಖನಿಜ. ಈ ಕ್ಯಾಲ್ಸಿಯಂ ಅನ್ನೋ ಖನಿಜ ನಮ್ಮ ಮೂಳೆಯಲ್ಲಿ, ಜಾನುವಾರುಗಳ ಮೂಳೆಯಲ್ಲೂ ಕ್ಯಾಲ್ಸಿಯಂ ಇರ್ತದೆ. ಏನೋ ಹೆಚ್ಚಾಗಿ ಹಾಲು ಕೊಡ್ತಕ್ಕಂಥ ಒಂದು ಜಾನುವಾರುಗಳಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂದ್ರೆ ಕ್ಯಾಲ್ಸಿಯಂ ರಕ್ತದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಎಲ್ಲ ಡಿಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ. ತದನಂತರ ಹಸುಗಳಿಗೆ ಏನಾಗ್ತದೆ, ತನ್ನ ಮಾಂಸಖಂಡಗಳಿಗೆ ಕ್ಯಾಲ್ಸಿಯಂ ಇರೋದಿಲ್ಲ, ನಿಶಕ್ತಿ ಹೊಂದ್ಬಿಟ್ಟು ಅವು ಏನ್ ಮಾಡ್ತದೆ, ನೆಲಕ್ಕೆ ಕುಸಿಬಿಡುತ್ತೆ, ನಿಯಂತ್ರಣ ತಪ್ಪಿ ನಿತ್ರಾಣಗೊಂಡು ನೆಲಕ್ಕೆ ಕುಸಿಬಿಡ್ತದೆ. ಅದಕ್ಕೆ ನಾವೇನ್ ಮಾಡಬೇಕು, ಇದನ್ನ ಹೇಗಪ್ಪ ಇದನ್ನ ಕಂಡುಹಿಡಿಬೇಕು? ಇದಕ್ಕೆ ಅಂದ್ರೆ ಕರು ಹಾಕಿದ ನಂತರ ಹಸುಗಳು ಮೇಲೇಳುವುದಿಲ್ಲ ಮೊದಲೇದಾಗಿ. ತದನಂತರ ಪ್ರಾರಂಭದಲ್ಲಿ ಬೆದರಿಕೆ ಇರ್ತದೆ. ಮೂರನೇದಾಗಿ ಕೈಕಾಲು ಜಾಡಿಸುವುದು ಮಾಡಿ ನೆಲಕ್ಕೆ ಬೀಳ್ತದೆ, ಎದೆ ಮೇಲೆ ಮಲಗುವುದು, ಕುತ್ತಿಗೆಯನ್ನು ಶರೀರದ ಮೇಲೆ ಇಟ್ಟು ಮಲಗುವುದು ಮತ್ತು ಕಾಲು ಶರೀರ ತಣ್ಣಗಾದಂತೆ ಕಾಣುವುದು ಹಾಗೂ ಮಲಬದ್ಧತೆ ಉಂಟಾಗುತ್ತದೆ. ರೋಗ ತೀವ್ರವಾದಂತೆ ಹಸು ಸತ್ತಂತೆ ಕಾಣ್ತದೆ. ತದನಂತರ ಅಶೋಭಚಾರ ನಾವು ಮಾಡದೇ ಇದ್ರೆ ಕೊನೆಯಲ್ಲಿ ಜಾನುವಾರುಗಳ ಸಾವು ಖಚಿತ. ಇದನ್ನ ಹೇಗಪ್ಪ ಹತೋಟಿ ಮಾಡಬೇಕು, ಹತೋಟಿಯ ಮುಖ್ಯವಾದ ಕ್ರಮಗಳು ಏನಿದೆ ಏನಪ್ಪ ಇದರಲ್ಲಿ ಅಂತಂದ್ರೆ, ಈ ರೋಗ ತಡೆಗಟ್ಟುವ ವಿಧಾನ ಅಂದ್ರೆ ಕರು ಹಾಕುವ 3 ಮತ್ತು 4 ವಾರ ಮೊದಲು ಸುಣ್ಣದ ಚುಚ್ಚುಮದ್ದನ್ನು ನಾವು ಜಾನುವಾರುಗಳಿಗೆ ಕೊಡಬಾರದು. ಏನಾಗ್ತದೆ, ಎಲ್ಲಾ ರೈತರುಗಳಲ್ಲಿ ಏನಾಗ್ತದೆ, ಈಗ ನಮ್ಮ ಹಸು ಗರ್ಭ ಆಗಿದೆ, ಈಗ ನಾವು ಅದಕ್ಕೆ ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡಿಸ್ಬಿಡೋಣ, ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡಿಸ್ಬಿಟ್ರೆ ನಮ್ಮ ಹಸುಗೆ ಏನು ಹಾಲು ಜ್ವರ ಬರೋದಿಲ್ಲ ಅನ್ನೋ ಒಂದು ತಪ್ಪು ಪರಿಕಲ್ಪನೆ ಇದೆ. ಆದ್ದರಿಂದ ರೈತ ಬಾಂಧವರೇ, ಈ ಕ್ಯಾಲ್ಸಿಯಂ ಚುಚ್ಚು ಮದ್ದನ್ನ 3-4 ವಾರಗಳ ಮುಂಚೆ ಕೊಡಿಸಬಾರದು. ಎರಡನೇದು, ಸುಣ್ಣದ ಅವಶ್ಯಕತೆಗಳನ್ನು ಆಹಾರದ ಮೂಲಕ ಕೊಡಬೇಕು. ಚುಚ್ಚುಮದ್ದು ತರ ಕೊಡಿಸ್ಬೇಡಿ, ಅಂದ್ರೆ ರಕ್ತನಾಳಕ್ಕೆ ಹಾಕಿಸ್ಬೇಡಿ, ಆಹಾರದಲ್ಲಿ ಕೊಡಿ ಈ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣವನ್ನು. ಹಾಗೂ ಗರ್ಭದ ಹಸುಗಳ ಪಾಲನೆ ಕ್ರಮ ಅನುಸರಿಸಬೇಕು. ಕೆಲವು ವೈಜ್ಞಾನಿಕವಾಗಿ ಗರ್ಭದ ಪಾಲನೆಯ ಕ್ರಮಗಳಿದೆ, ಅದನ್ನು ತಾವು ಅನುಸರಿಸಲೇಬೇಕಾಗ್ತದೆ. ಕಾಯಿಲೆ ಬಂದ ನಂತರ ವೈದ್ಯರನ್ನು ಕರೆಸಿ ಕ್ಯಾಲ್ಸಿಯಂ ಹಾಕಿಸಿದ್ರೆ ಜಾನುವಾರ ಇಮಿಡಿಯೇಟ್ ಆಗಿ ಗುಣಮುಖ ಆಗೋ ಸಾಧ್ಯತೆ ಎಲ್ಲ ಇರ್ತದೆ. ಅಂದ್ರೆ ತಾವ್ ಹೇಳದಂಗೆ ಈ ಹೆಸರಲ್ಲೇ ಸೂಚಿಸುತ್ತೆ, ಹಾಲು ಜ್ವರ ಅಂತ ಬಂದದ್ದು. ಹಾಲು ನೀಡತಕ್ಕಂತ ಜಾನುವಾರುಗಳಲ್ಲಿ ಹೆಚ್ಚಾಗಿ ಈ ಒಂದು ಹೆಚ್ಚು ಹಾಲು ನೀಡತಕ್ಕಂತ ರೋಗ ಕಂಡು ಬರುತ್ತೆ. ಜೊತೆಗೆ ಇದರ ನಿಯಂತ್ರಣ ಕ್ರಮಗಳು ತಾವ್ ಹೇಳದಂಗೆ ಇಲ್ಲೂ ಸಹ ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತೆ ಶುದ್ಧವಾದಂತಹ ನೀರು ಆಹಾರವನ್ನ ಜಾನುವಾರುಗಳಿಗೆ ನೀಡಬೇಕಾಗುತ್ತೆ. ಸುಣ್ಣ ಸುಣ್ಣ ಆಹಾರದಲ್ಲಿ ಸುಣ್ಣ ಕೊಡಬೇಕಾಗುತ್ತೆ ಅನ್ಕೊಳ್ಳೋಣ. ಸಮತೋಲನವಾದಂತಹ ಆಹಾರವನ್ನ ಕೊಟ್ಟರೆ ಸಾಕಷ್ಟು ಪ್ರಮಾಣದ ರೋಗಗಳನ್ನ ನಾವು ಪ್ರಾರಂಭದಲ್ಲೇ ತಡಿಬಹುದು ಅಂತ ನಿಮ್ಮಂತ ತಜ್ಞರು ಹೇಳ್ತಿರ್ತೀರಿ. ಹಾಗೆ ಕಡೆಯದಾಗಿ ಈ ನರಡಿ ರೋಗ ಅಂತಕ್ಕಂಥದ್ದು, ಇದರ ಲಕ್ಷಣಗಳೇನು, ಜೊತೆಗೆ ಇದರ ನಿಯಂತ್ರಣ ಕ್ರಮ ಹೇಗೆ ಅಂತೀರಿ? ನರಡಿ ರೋಗ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಕಾಯಿಲೆ. ಯಾವ್ದಪ್ಪ ಬ್ಯಾಕ್ಟೀರಿಯಾ ಅಂದ್ರೆ ಬೆಸಿಲಸ್ ಆಂಥ್ರಾಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಇದು ಪ್ರಾಣಿಜನ್ಯ ರೋಗ ಅಂತಾನೂ ನಾವು ಕರಿಬಹುದು ಮನುಷ್ಯರುಗಳಲ್ಲಿ. ಇದು ಮೆಲಿಗ್ನೆಂಟ್ ಕಾರ್ಬಂಕಲ್ ಅಂತಾನು ಕರೀತಾರೆ ಅದಕ್ಕೆ. ಅಂದ್ರೆ ಈ ನೆರಡಿ ರೋಗ ಬಂದಿರತಕ್ಕಂತ ಮನುಷ್ಯನ ಚರ್ಮದಲ್ಲಿ ಗುಳ್ಳೆಗಳು ಎದ್ದೆಳುತ್ತೆ, ಆತನಿಗೆ ತಲೆನೋವು ಬರ್ತದೆ, ಕಣ್ಣು ಕಾಣದಾಗ ಆಗ್ಬಹುದು, ಇವೆಲ್ಲ ಒಂದು ಸೂಚನೆಗಳು ಮನುಷ್ಯನಲ್ಲಿ ಇರ್ತದೆ. ಇದು ಬೆಸಿಲಸ್ ಆಂಥ್ರಾಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂತ ಕಾಯಿಲೆ. ಈ ಬೆಸಿಲಸ್ ಆಂಥ್ರಾಸಿಸ್ ಹಸುಗಳಲ್ಲಿ ಮತ್ತು ಕುರಿಗಳಲ್ಲಿ ಮೇಕೆಗಳಲ್ಲಿ ಅಧಿಕವಾಗಿ ಕಾಣತಕ್ಕಂತ ಒಂದು ಕಾಯಿಲೆ. ಇದಕ್ಕೆ ಒಂದು ವಿಶಿಷ್ಟವಾದ ಚರಿತ್ರೆ ಇದೆ ಈ ಬೆಸಿಲಸ್ ಆಂಥ್ರಾಕ್ಸ್ ಬಗ್ಗೆ. ಏನ್ ಹೇಳ್ತಾರೆ, ಈ ಬೆಸಿಲಸ್ ಆಂಥ್ರಾಕ್ಸ್ ಅನ್ನೋ ಒಂದು ಸೂಕ್ಷ್ಮಾಣು ಸುಮಾರು 60,000 ವರ್ಷದ ಹಿಂದೆ ಈ ಭೂಮಿ ಮೇಲೆ ಕಾಣಿಸ್ಕೊಂಡಿದೆ. ಇವತ್ತಿನವರೆಗೂ ಇದೆ, ಇನ್ನು ಮುಂದಕ್ಕೆ ಇರ್ತದೆ. ಇದು ಒಂದು ಬಹುಮುಖ್ಯವಾದ ಅಂಶ. ಇದು ಹೇಗಪ್ಪ ಒಂದು ಜಾನುವಾರದ ಇನ್ನೊಂದು ಜಾನುವಾರ ಕರಡ್ತದೆ ಅಂತಂದ್ರೆ, ಒಂದು ನೀರಿನಲ್ಲಿ ಹರಡ್ತದೆ, ಇನ್ನೊಂದು ಮೇವಿನಲ್ಲಿ ಹರಡ್ತದೆ, ಹಾಗೂ ಗಾಳಿಯಲ್ಲಿ ಸ್ಪೋರ್ನಿಂದ ಹರಡ್ತಕ್ಕಂಥ ಸಾಧ್ಯತೆ ಇರ್ತದೆ. ರೋಗದ ಮುಖ್ಯ ಲಕ್ಷಣಗಳಿಗೆ ಬರೋಣ. ಈಗ ಇದರಲ್ಲಿ ಜ್ವರ ಇರ್ತದೆ 106-107 ಡಿಗ್ರಿ ಫ್ಯಾರನೈಟ್ಸ್, ಹಾಗೂ ಇದ್ದಕ್ಕಿದ್ದಂತೆ ಯಾವುದೇ ಒಂದು ಚಿಹ್ನೆ ಕೊಡದಾಗೆ ದನಗಳ ಮರಣ ಹೋಮ ಆಗೋಗ್ಬಿಡ್ತದೆ. ಚಿಹ್ನೆನೇ ಇರೋದಿಲ್ಲ, ಈಗ ಚೆನ್ನಾಗಿ ಮೇಯ್ತಾ ಇರುತ್ತೆ, ಇನ್ನು 1/2 ಗಂಟೆ ಸತ್ತೋಗಿರ್ತದೆ. ಅದು ಒಂದು ಮುಖ್ಯವಾದ ಇದು. ಹಾಗೂ ಹೆಚ್ಚು ನಾಡಿ ಬಡಿತ, ಉಸಿರಾಟದ ತೊಂದರೆ, ಹಾಗೂ ದೇಹದ ನಾನಾ ಭಾಗಗಳಲ್ಲಿ ಊತ ಕಾಣಿಸ್ಕೊತದೆ. ಇದು ಒಂದು ಮುಖ್ಯವಾದ ಇದು. ಆಮೇಲೆ ಸತ್ ಲಕ್ಷಣ ಹಾಗೂ ಸತ್ತ ನಂತರ ಜಾನುವಾರುಗಳ ಎಲ್ಲಾ ದ್ವಾರಗಳಿಂದ, ಗುದದ್ವಾರ ಇರಬಹುದು, ಬಾಯಿಂದ ಇರಬಹುದು, ಕಿವಿಯಿಂದ ಇರಬಹುದು, ಎಲ್ಲಾ ದ್ವಾರಗಳಿಂದ ರಕ್ತಸ್ರಾವ ಆಗ್ತದೆ. ಅನಿಯಂತ್ರಿತ ರಕ್ತಸ್ರಾವ ಆಗೋ ಸಾಧ್ಯತೆ ಇರ್ತದೆ. ಇದಕ್ಕೆ ಹತೋಟಿ ಕ್ರಮ ಏನಪ್ಪ ಮಾಡಬೇಕು, ಅದಕ್ಕೆ ನಾವು ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ರೋಗದ ಲಸಿಕೆಯನ್ನು ಕೊಡಿಸಬೇಕಾಗ್ತದೆ. ರೋಗದಿಂದ ನರಳುವ ದನಗಳಿಗೆ ಚಿಕಿತ್ಸೆ ಮಾಡಿಸಬೇಕಾಗ್ತದೆ. ಹಾಗೂ ಮುಖ್ಯವಾದ ಅಂಶ ರೈತರೆ ತಾವು ಮನದಲ್ಲಿಟ್ಕೋಬೇಕು, ಈ ನೆರಡಿ ರೋಗ ಬಂದಿರತಕ್ಕಂತ ಏನು ಜಾನುವಾರ ಅದು ಸತ್ತ ನಂತರ ಅದರ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬಾರದು. ಸತ್ತ ಶವವನ್ನು 6 ಅಡಿ ಗುಂಡಿಯನ್ನು ತೆಗೆದು, ಆಳವಾಗಿ ಗುಂಡಿಯನ್ನು ತೆಗೆದು ಅದಕ್ಕೆ ಸುಣ್ಣ ಮತ್ತು ಕಲ್ಲು ಉಪ್ಪನ್ನು ಹಾಕಿ ಅದನ್ನು ಆ ಶವವನ್ನು ಹೂಳಬೇಕಾಗ್ತದೆ. ಹೂತು ಬಿಟ್ಟು ಅದನ್ನು ಒಂದು ಹೈಜೀನಿಕ್ ಆಗಿ ಡಿಸ್ಪೋಸಲ್ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಮಾಡಲಿಲ್ಲ ಅಂದರೆ ಏನಪ್ಪ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕಾಗ್ತದೆ. ಅದು ಆ ರಕ್ತ ಭೂಮಿ ಮೇಲೆ ಬಿದ್ದು ರಕ್ತ ಮಿಶ್ರಿತ ಭೂಮಿ ಇದೆಯಲ್ಲ ಅದರಲ್ಲಿ ಸ್ಪೋರ್ ಫಾರ್ಮೇಷನ್ ಆಗಿ ಆ ಸ್ಪೋರ್ಸ್ಗಳು 60,000 ವರ್ಷ ಇರ್ತದೆ. ನಾವೆಲ್ಲ ಹೋಗಿ ನಮ್ಮ ಕೊಡುಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳುಗಳು ಯಾರಿರ್ತಾರೋ ಗೊತ್ತಿರೋದಿಲ್ಲ, ಅಲ್ಲಿವರೆಗೂ ಈ ಕಾಯಿಲೆ ಇರ್ತದೆ. ಆದ್ದರಿಂದ ದಯವಿಟ್ಟು ಇದನ್ನು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಹತೋಟಿಗೆ ಸಹಕರಿಸಿ. ಸರಿ ರಮೇಶ್ ಅವರೇ, ಕೇಳಿದ್ರಲ್ಲ ರೈತ ಬಾಂಧವರೇ, ಇಲ್ಲಿಯವರೆಗೂ ಈ ಚಳಿಗಾಲದಲ್ಲಿ ಜಾನುವಾರುಗಳಿಗೆ ಎಲ್ಲ ಪ್ರಮುಖ ರೋಗಗಳು ಕಂಡುಬರುತ್ತವೆ, ಜೊತೆಗೆ ಇದರ ನಿಯಂತ್ರಣ ಕ್ರಮಗಳು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದ್ರಲ್ಲ. ಈ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಾಕ್ಟರ್ ರಮೇಶ್ ಅವ್ರನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅವರ ದೂರವಾಣಿ ಸಂಖ್ಯೆಗಳು 9845716670. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9845716670. ಈ ಒಂದು ದೂರವಾಣಿ ಮುಖಾಂತರ ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಸರಿ ರಮೇಶ್ ಅವರೇ, ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಜಾನುವಾರುಗಳಲ್ಲಿ ಚಳಿಗಾಲದಲ್ಲಿ ಕಂಡುಬರತಕ್ಕಂಥ ರೋಗಗಳು ಜೊತೆಗೆ ಅವುಗಳ ನಿಯಂತ್ರಣದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ರಿ. ಹಾಗಾಗಿ ನಮ್ಮ ರೈತರ ಪರವಾಗಿ ತಮಗೆ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಗೋಪಿನಾಥ್ ಅವರೇ. ಕೇಳುಗರೆ, ಇದುವರೆಗೂ ಚಳಿಗಾಲದಲ್ಲಿ ಜಾನುವಾರುಗಳಿಗೆ ಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಔಷಧ ವಿಭಾಗದ ಪ್ರಾಧ್ಯಾಪಕರಾದ ಡಾ ಪಿಟಿ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಹಾನಾ ಗೋಪಿನಾಥ್. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವು ಕೆಲಸ ಕಳ್ಕತ್ತೀರಾ? ಗೆಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ, 6:51 ದೇಶಭಕ್ತಿ ಗೀತೆ, ನಂತರ ಹಾಯ್ ದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ, 7:45